ಮೂರು ಮಂದಿ ಗಂಟರಿಗೂ ನಂಜೂರು ಮಹೇಶ್ ನಾಯಕ ನಮಸ್ಕಾರಗಳು ಸರ್. ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ಇವತ್ತು ಮೊದಲಿಗೆ ಬೆಂಗಳೂರು ಆಕಾಶವಾಣಿಗೆ ಕೃತಜ್ಞತೆಗಳು ಸರ್, ಯಾಕಂದ್ರೆ ಹಲವಾರು ಬಾರಿ ನಾವು ಕೇಳುವರು ಒತ್ತಾಯ ಮಾಡಿದ್ವಿ ಸಚಿವರನ್ನ ಕರೆಸಿಕೊಡಿ ಅಂತ. ಪ್ರಕಾರ ನಿನ್ನೆ ಮನೆಯನ್ನೇ ಕೊಟ್ಟು ದಿನೇಶ್ ಗುಂಡೂರು ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಧನ್ಯವಾದಗಳು. ಅವರು ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ಓಕೆ ಸರ್, ಈಗ ಒಂದು ಪ್ರಶ್ನೆ ಇದೆ. ರೇಡಿಯೋ ಸೆಟ್ ದೂರ ಇಡಿ. ಹೌದು ಸರ್, ರೆಡಿ ಸೆಟ್ ದೂರ ಇಡಿ. ಇದ್ದೀನಿ ಸರ್. ಮಾತಾಡಿ. ಈಗ ಈ ಯೋಜನೆಯಲ್ಲಿ ಎಸ್ಟಿ ಎಸ್ಟಿ ದುರ್ಬಲ ವರ್ಗ, ಸಣ್ಣ ಹಿಡುವಳಿದಾರರು, ರೈತ ಮಹಿಳೆಯರು, ಯುವ ಪ್ರತಿಭೆಗಳಿಗೆ ಉತ್ತೇಜನಕ್ಕೆ ಏನೇನು ಕ್ರಮ ಕೈಗೊಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಇದು ಅಲ್ಲ, ಇದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂತ. ಇದರಲ್ಲಿ ಇದರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಮುಂದ್ ಬಂದವರಿಗೆ ಎಲ್ಲರಿಗೂ ಅವಕಾಶ, ಎಲ್ಲರಿಗೂ, ಎಲ್ಲರೂ ಸಕಲರಿಗೂ ಅವಕಾಶ, ಎಲ್ಲರಿಗೂ ಅವಕಾಶ. ಕೃಷಿಕರಾದವ್ರೆ, ಕೃಷಿಕರಲ್ಲಿದ್ದ ಇದರಲ್ಲಿ ಒಂದಂದ್ರೆ, ನೀವು ಯಾವುದೇ ಸ್ಕೀಮ್ ಅಲ್ಲಿ ಕ್ಯಾಪಿಟಲ್ ಸಬ್ಸಿಡಿ ಅಥವಾ ಸಹಾಯಧನ ಪಡೆದಿದ್ದಲ್ಲಿ ಈ ಕೃಷಿ ಮೂಲಭೂತ ಸೌಕರ್ಯದಲ್ಲಿ ಅದೇ ಎರಡನೇ ಬೆನಿಫಿಟ್ ತರ ನೀವು ಅಪ್ಲಿಕೇಶನ್ ಹಾಕಿ ಅನುಮೋದನೆ ಪಡೆದುಕೊಂಡು ತಗೋಬಹುದು. ಅದು ಒಂದು ಬೆನಿಫಿಟ್. ಈಗಾಗಲೇ ಯಾವ್ದಾದ್ರು ಒಂದು ಲೋನ್ ತಗೊಂಡ್ರಪ್ಪ, ಹೌದು, ಅದ್ರ ಜೊತೆಗೆ ಈ ಲೋನ್ ಜೊತೆಗೆ ಅದು ಮರ್ಜಿ ಮಾಡಬಹುದು. ನೀವು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸಬ್ಸಿಡಿ ಸ್ಕೀಮ್, 50% ಇರಬಹುದು, 80% ಇರಬಹುದು, ಸಬ್ಸಿಡಿ ಸ್ಕೀಮ್ ಅಲ್ಲಿ ತಗೊಂಡಿದ್ರೆ ಅದೇ ಅಪ್ಲಿಕೇಶನ್ ನಾವು ಎಎಫ್ ಅಲ್ಲಿ ಹಾಕಿ ನೀವು ಎರಡನೇ ಬೆನಿಫಿಟ್ ತಗೋಬಹುದು. ಓಕೆ ಸರ್. ಟರ್ಮ್ ಸಮ್ ಕಂಡೀಷನ್ ಮತ್ತೆ ಲಾಂಗ್ ಟೈಮ್ ಏನಾದ್ರು ಟೈಮ್ ಕೊಡ್ತಾರಾ ಸರ್? ಅಲ್ಲ, ನೀವು ನಮ್ಮ ಏನು ನಿಮ್ಗೆ ಬಡ್ಡಿ ಸಹಾಯಧನ ಆಗ್ಲಿ, ಸಿಜಿಟಿಎಂಎಸ್ಸಿ ಗ್ಯಾರಂಟಿ ಆಗ್ಲಿ, 7 ವರ್ಷದವರೆಗೆ ದೊರಕುತ್ತದೆ. ಅದಲ್ಲದೆ ನೀವು ಏನಾದ್ರೂ ಲಾಂಗ್ ಟರ್ಮ್ 10 ವರ್ಷ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ನೀವು 10 ವರ್ಷ ರಿಪೇಮೆಂಟ್ ತಗೊಂಡ್ರು ಕೂಡ 7 ವರ್ಷದ ತನಕ ಮಾತ್ರ ಬೆನಿಫಿಟ್ ಸಿಗುತ್ತೆ ಎಎಫ್ ಅಲ್ಲಿ. ಅಂದ್ರೆ ಕೃಷಿ ಮೂಲಭೂತ ಸೌಕರ್ಯದಡಿ ನಿಮ್ಗೆ ಬಡ್ಡಿ ಸಹಾಯಧನ ಆಗ್ಲಿ, ಸಿಜಿಟಿಎಂಎಸ್ಸಿ ಗ್ಯಾರಂಟಿ ಫೀ ಆಗ್ಲಿ 7 ವರ್ಷದ ತನಕ ಮಾತ್ರ ಸಿಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಪ್ರಶ್ನೆ. ಕೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮ್ಮ ಹೆಸರು ಸಿದ್ದಪ್ಪ ಕಣ್ಣ ಅಂತ ಹೇಳ್ತಾರ. ಯಾವ್ರು? ಬಾದಾಮಿ ತಾಲೂಕ ಮುತ್ತಲ್ಗೇರಿ. ರೇಡಿಯೋ ಸೆಟ್ ದೂರ ಐತ್, ಮಾತಾಡಿ. ಬಂದ್ ಮಾಡಿಬಿಟ್ಟಿದ್ದೀನಿ. ಆಯ್ತು, ಕೇಳಿ ಪ್ರಶ್ನೆ. ಕೇಳಿ. ಈಗ ಕೃಷಿಗೆ, ವ್ಯವಸಾಯ ಕೃಷಿಗೆ ಒಂದು ಒತ್ತನ್ನು ಕೊಡ್ತಿರಲ್ಲ ಸರ್, ವ್ಯವಸಾಯ ಮಾಡಿ ಅಂತೇಳಿ. ಹೌದು. ಅದು ಈ ವಿಶ್ವವಿದ್ಯಾಲಯ ಅಲ್ಲೆಲ್ಲ ಬರ್ಲಿಕ್ಕೆ ಹೇಳ್ತೀರಿ ನೀವು? ಅದು ಕೇಳಿ ಸುಮ್ನೆ ಆಗ್ಬಿಡ್ತಾರ ಸರ್, ಅವ್ರದ್ದು ಹೆಸರು ಅದೆಲ್ಲ ನೋಂದಿಸ್ಕೊಳ್ಳಿಕ್ಕೆ. ಅವ್ರು ಕನೆಕ್ಟರ್ ಬಿಟ್ಟು ಒಳ್ಳೇದಲ್ಲ ಸರ್ ಗ್ರಾಮಕ್ಕೆಲ್ಲ. ಅಂದ್ರೆ ನೀವು ಕೇಳಕ್ ಹೋದಾಗ ಅವರು ಹಾರೈಕೆ ಉತ್ತರ ಕೊಡ್ತಾರಂತ? ಅಲ್ಲಲ್ಲ, ಆತರ ಅಲ್ಲ. ಈಗ ನೀವು ಎಲ್ಲ ಪ್ರಚಾರ ಮಾಡ್ತೀರಿ ಸರ್, ಅದು ಒಳ್ಳೇದ ಸರ್. ಆದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಜನ ಬರ್ಲಿಕ್ಕೆ, ಹಳ್ಳಿಗಳಿಗೆ ನಿಮ್ಮ ಇಲಾಖೆಯಿಂದ ಜನ ಎಲ್ಲ ಬಿಟ್ರೆ ಒಳ್ಳೇದಂತ ನಂದು ಒಂದ್ ಅನ್ಸಿಕೆ ಸರ್. ಅಲ್ಲ, ಈಗ ಅವ್ರು ಕೃಷಿ ಇಲಾಖೆ ವತಿಯಿಂದ ತಾಲೂಕು ಎಲ್ಲಾ ತಾಲೂಕುಗಳಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವ್ರ ಮೂಲಕ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. ಅಥವಾ ಕೃಷಿ ವಿಶ್ವವಿದ್ಯಾಲಯ ಎಲ್ಲೆಲ್ಲಿ ಇರ್ತಲ್ಲ ಅಲ್ಲಿ ಸಿಗುತ್ತೆ ನಿಮ್ಗೆ, ಕೃಷಿ ಕಾಲೇಜ್ಗಳ ಇದ್ದಲ್ವಾ, ಅದು ಸರ್ಕಾರನೇ. ಅದು ತರಬೇತಿ ಕಾರ್ಯಕ್ರಮ ಎಲ್ಲ ಸಾವಯವ ಕೃಷಿ ಬಗ್ಗೆ ಈಗ ಹೇಳಿದ್ರಲ್ಲ ಮೇಡಮ್. ಅಲ್ಲ, ಮನೆ ಮನೆಗೆ ಅಡ್ಡಾಡಿ ಕೇಳ್ಬೇಕಂತ ನಂದು ಅನ್ಸಿಕೆ ಸರ್. ಅವ್ರ ನಂಬರ್ ಅಂದ್ರೆ ಮತ್ತಷ್ಟು ಜಾಸ್ತಿ ಅವ್ರಿಗೆ ಒಂದ್ ಇದು ಕೊಟ್ಟಂಗ ಆಗತ್ತಲ್ಲ. ಕೇಳಿ ಕೇಳಿ ಕೇಳಿ, ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ. ಈಗ ನೈಸರ್ಗಿಕ ಕೃಷಿ ಯೋಜನೆ ಮಾತಾಡಿ ಸರ್. ಕೇಳ್ತಾ ಇದಾರ? ಹೇಳ್ತಾ ಇದಾರ ಮೇಡಮ್, ಹೇಳಿ. ನೈಸರ್ಗಿಕ ಕೃಷಿ ಯೋಜನೆ ಸರ್. ಮುಂದಿನ ಕರೆ ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ, ಕೇಳಿ ಪ್ರಶ್ನೆ. ಕೇಳಿ, ಜಲ್ದಿ ಕೇಳಿ. ಇರ್ಲಿ ಇರ್ಲಿ, ಪ್ರಶ್ನೆ ಕೇಳಕ್ ಏನಾಗಿದೆ? ಹೌದು, ಗಾರ್ಡನ್ ಮಾಡಬಹುದು ಅಂತ ಕೇಳ್ತಾರೆ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಬಳಸ್ಕೊಂಡ? ಅಲ್ಲ ಅಲ್ಲ, ನೀವು ಎಲ್ಲಿ ಗಾರ್ಡನ್ ಮಾಡ್ಬೇಕು ಅಂತ ಇದ್ದೀರಿ? ಹಲೋ, ಅಲ್ಲ, ನೀವು ಪ್ರಶ್ನೆ ಏನು? ಅಲ್ಲ, ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ, ಅದರಲ್ಲಿ ಗಾರ್ಡನ್ ಮಾಡ್ಬೇಕಂದ್ರೆ

ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ, ಎಸ್ಕೆ ತುಕಾರಾಂ, ಮೋಹನ್ ರಾಜ್ ಹಾಗೂ ಮುನಿರಾಜು. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೂ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಕೇಳಿದ್ರಿ. ಈಗ ಒಂದು ಪ್ರಕಟಣೆ, ನಂತರ ಕಾರ್ಯಕ್ರಮ ಮುಂದುವರಿಯೋದು. ಇದು ಆಕಾಶವಾಣಿ ಭದ್ರಾವತಿ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन, खुशहाल जीवन. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಶಿವಮೊಗ್ಗ ಜಿಲ್ಲೆಯ ಕುಂಚೇನಹಳ್ಳಿ ಗ್ರಾಮದ ರೈತ ಮಹಿಳೆಯಾದ ಶ್ರೀಮತಿ ಚಂದ್ರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ, ಇದರಲ್ಲಿ ಅವರ ಅನುಭವಗಳನ್ನ ಹೇಳ್ಕೊಳ್ತಾರೆ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಚಂದ್ರಿಬಾಯಿ ಅವರು ಇದ್ದಾರೆ. ಇವರು ಕುಂಚೇನಹಳ್ಳಿಯ ರೈತರು. ಇವರು ಅಡಿಕೆ ತೋಟದ ಜೊತೆಗೆ ಬೇರೆ ಒಂದು ಉಪ ಬೆಳೆ ಕೂಡ ಬೆಳೀತಾ ಇದ್ದಾರೆ. ಅಡಿಕೆ, ಆಮೇಲೆ ಮನೆ ಬೇಕಾಗಿರ್ತಕ್ಕಂಥ ತರಕಾರಿ, ಅದರ ಜೊತೆಗೆ ಹಸು ಕೂಡ ಸಾಕ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿಯಿಂದ ಇವರು ಎಷ್ಟು ವರ್ಷದಿಂದ ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ. ನಮಸ್ಕಾರ ಚಂದ್ರಿಬಾಯಿ ಅವರೇ. ನಮಸ್ತೆ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ? ನಾವೀಗ 7-8 ವರ್ಷ ಆಯ್ತು ತೋಟ ಕುರಿಸಿ. ಮೊದ್ಲು ಏನ್ ಮಾಡ್ತಾ ಇದ್ರಮ್ಮ? ನಮ್ಮ ಮೊದ್ಲು ಅದೇ ಮೆಕ್ಕೆಜೋಳ, ಹತ್ತಿ ಅದೇ ಹಾಕ್ತಾ ಇದ್ದೀವಿ. ಮೆಕ್ಕೆಜೋಳ, ಹತ್ತಿ, ಅದರಲ್ಲಿ ಲಾಭ ಇಲ್ಲ ಅಂತ ಹೇಳಿ ಅಡಿಕೆ ಹಾಕಿದ್ರ? ಹತ್ತಿಯಲ್ಲಿ ಲಾಭ ಅಂದ್ರೆ ನಾವ್ ಮಾಡಿದ್ರೆ ಲಾಭ ಬರೋದು. ಅಂದ್ರೆ ಮನೆಯವರು ಕೈ ಮುಟ್ಟಿ ಕೆಲಸ ಮಾಡಿದ್ರೆ ಮಾತ್ರ ಲಾಭ ಅಂತ ಹೇಳ್ತೀರಾ? ಇಲ್ಲಾಂದ್ರೆ ಇಲ್ಲ. ಇಲ್ಲ, ಹೊರಗಿಂದ ಕೂಲಿ ಆಳ್ ತಗೊಂಡು ಮಾಡೋದ್ರಿಂದ ಇಲ್ಲ. ಇಲ್ಲ, ಅವರಿಗೂ ಕರ್ಕೋಬೇಕು, ನಾವೇ ಮಾಡಿದ್ರೆ ಆಗುತ್ತಾ? ಕೂಲಿಯರಿಗೂ ಕರ್ಕೊಂಡ್ ಮಾಡ್ಬೇಕು. ಎಷ್ಟು ಕೂಲಿ ಆಳ್ಗಳು ತಗೊಳ್ತೀರಿ ಈಗ ಕೆಲ್ಸ ಇದ್ದಾಗ? ಒಂದ್ ಪಾಗೆಟಿಗೆ ಹತ್ತಿ ಬಿಡ್ಸಕ್ ಬರ್ತೀವಿ, ಒಂದ್ 5-6 ಜನ ಬಿಡಸ್ಕೊಂಡ್ ಹೋಗ್ತಿವಿ. ಕಳೆಗೂ ಕರ್ಕೊಂಡ್ ಬರ್ಬೇಕು, ಗೊಬ್ಬರ ಹಾಕ್ಬೇಕು, ಅದೆಲ್ಲ ಮಾಡ್ಬೇಕು. ಹತ್ತಿ ಬಿತ್ತನೆ ಮಾಡ್ಬೇಕಾದ್ರೆ ಟ್ರಾಕ್ಟರ್ ಇಂದ ಉಳುಮೆ ಮಾಡಿಸ್ತೀರಾ ಇಲ್ಲ ಎತ್ತುಗಳಿಂದ? ಟ್ರಾಕ್ಟರಿಂದಾನೇ, ನಮ್ಗೆ ಎತ್ತುಗಳಿಲ್ಲ. ಎತ್ತುಗಳಿಲ್ಲ. ಕೂಡು ಕುಟುಂಬದಲ್ಲಿ ತಾವು ಎಷ್ಟು ಜನ ಸದಸ್ಯರು ಇದ್ದೀರಮ್ಮ? ನಾವು 5. 5 ಮಕ್ಕಳು, ನೀವು ಎಲ್ಲ ಸೇರಿ 5 ಇದೀವಿ. 5 ಜನ ಇದ್ದಾರೆ. ಈಗ ಯಜಮಾನ್ರು ಏನ್ ಮಾಡ್ತಾರೆ? ಯಜಮಾನ್ರು ನಾವು ಕೂಲಿಗಾರರೇ, ಅವರು ತೋಟನೇ ಮಾಡ್ತಾರೆ. ತೋಟನೇ ಮಾಡ್ತಾರೆ. ಈ ಒಂದು ತೋಟದಲ್ಲಿ ಅಡಿಕೆ ಸಸಿ ಎಲ್ಲಿಂದ ತಗೊಂಡ್ ಬಂದಿರಿ? ಯಾವ ತಳಿ ಇದು? ಚೆನ್ನಗಿರಿಯಿಂದ. ಚೆನ್ನಗಿರಿಯಿಂದ ತಗೊಂಡ್ ಬಂದಿದ್ದಲ್ಲ, ಚಿಲೂರ್ ಕಡೆಯಿಂದ. ಚಿಲೂರ್ ಕಡೆಯಿಂದ ತಗೋ ಬಂದಿದ್ದಾರೆ. ನೀವೇ ಸಸಿ ತಯಾರು ಮಾಡಿದ್ರಿ? ಗೋಟ್ ತಂದಿದೀರ ಅಲ್ಲಿಂದ? ತಂದು ಸಸಿ ತಯಾರು ಮಾಡ್ಬಿಟ್ಟು ನಾಟಿ ಮಾಡಿದೀರ? ಇದು ಹೇಗೆ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇಟ್ಟಿದ್ರಿ? ಅಡ್ಡ 6, ಉದ್ದುದ 8. ಉದ್ದುದ 8. ಏನೇನು ಗೊಬ್ಬರ ಹಾಕಿದ್ರಿ ನಾಟಿ ಮಾಡೋಕ್ಕಿಂತ ಮೊದ್ಲು? ಗೊಬ್ಬರ ಎಲ್ಲ ನಮ್ಮನೆಯವರಿಗೆ ಗೊತ್ತ. ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಹಾಕಿದಿವಿ. ಜೊತೆಗೆ ಸರ್ಕಾರಿ ಗೊಬ್ಬರ? ಸರ್ಕಾರಿ ಗೊಬ್ಬರ ಅದೇ ನಮ್ಮನೆ, ಯಾವ್ದೋ ಪಟಾಸ್ ಅಂತ, ಆಮೇಲೆ DAP, ಏನೋ ಯಾವ್ದಾದ ಹಾಕಿ, ಅದೆಲ್ಲ ಗೊತ್ತಿಲ್ಲ ಸರಿ ನನಗೆ. ಸರಿ ಸರಿ. ಈಗ ಇದ್ರ ಜೊತೆಗೆ ಹಸುಗಳ ಕಡೆ ಸಾಕ್ತಾ ಇದ್ದಿರ್ತಾವು, ಹಾಲಿನ ಇಳುವರಿ ಎಷ್ಟು ಕೊಡುತ್ತೆ? ಈ ಹಾಲು ಕೊಡ್ತಾ ಇಲ್ಲ, ಅವು ಗಬ್ಬಿದ. ಇದಕ್ಕಿಂತ ಮೊದ್ಲು ಎಷ್ಟು ಹಾಲು ಕೊಡ್ತಿತ್ತು? ಬೆಳಿಗ್ಗೆ 3:30, ಸಂಜೆ 3. ಇದು ಪೂರ್ತಿ ನಿಮ್ ಮನೆಗೆ ಉಪಯೋಗಿಸ್ಕೋತೀರಾ ಇಲ್ಲ ಮಾರಾಟ ಕೂಡ ಮಾಡ್ತೀರಾ? ಮನೆಗೂ ಇಟ್ಕೊಂತೀವಿ, ಡೈರಿಗೂ ಹಾಕ್ತೀರಾ? ಈಗ ಈ ಒಂದು ಅಡಿಕೆ ಸಸಿಯಲ್ಲಿ ಮಧ್ಯದಲ್ಲಿ ಏನ್ ಬೆಳೆದಿದ್ರ? ಇದು ಸಸಿಗಳು ಚಿಕ್ಕದು ಇರ್ಬೇಕಾದ್ರೆ ಹತ್ತಿ ಮೆಕ್ಕೆಜೋಳ. ಹತ್ತಿ ಮೆಕ್ಕೆಜೋಳ. ಮೆಕ್ಕೆಜೋಳ, ಹತ್ತಿಗೆ ನೀವು ಕಂಡ್ಕೊಂಡಿರೋ ಹಾಗೆ ಏನ್ ರೋಗ ಬರ್ತದೆ, ಏನ್ ಕೀಟಗಳು ಬರ್ತದೆ? ರೋಗ ಅದೆಲ್ಲ ನಮ್ಮ ಮನೆಯವರಿಗೆ ಗೊತ್ತು, ಅವ್ರೇ ನೋಡ್ ನೋಡ್ ಅವರೇ ಔಷಧಿ ತರ್ತಿದ್ರು. ಔಷಧಿ ತಂದು ಹೊಡಿತಾರೆ ಅವ್ರು. ಮಾರಾಟ ಎಲ್ಲಿ ಮಾಡ್ತೀರಿ ಅದನ್ನ? ಮಾರ್ಕೆಟ್ ಎಲ್ಲಿ ಹಾಕ್ತಿದ್ರಿ? ಶಿವಮೊಗ್ಗ ಹತ್ತಿಗೆ. ಮೆಕ್ಕೆಜೋಳ? ಮೆಕ್ಕೆಜೋಳನು ಅಷ್ಟೇ, ಇಲ್ಲ ಊರಲ್ಲಿ ತಗೊಂಡು ಹೋಗ್ತಾರೆ, ಇಲ್ಲಿ ಬಂದೆ ತಗೊಂಡು ಹೋಗ್ತಾರೆ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಆರಂಭ ಮಾಡ್ತೀರಿ ನಿಮ್ ಕೆಲಸನ, ಕೃಷಿ ಚಟುವಟಿಕೆನ? ನಾವ್ ಇಲ್ಲಿ ಹೊಲಕ್ ಬರೋದೇ 8 ಗಂಟೆ 7 ಗಂಟೆಗೆ ಬರ್ತೀವಿ. ಮನೆ ಕೆಲಸ ಹೊಲ ಕೆಲಸ ಹೆಂಗೆ ಎರಡು ಸಂಭಾಳಿಸ್ಕೊತೀರಿ ಆ ತರ? ಅಲ್ಲಿ ಮನೆಯಾಗೂ ಮಾಡ್ಕೊಂತೀವಿ, ಹೊಲದು ಮಾಡ್ತೀವಿ. ಅಂದ್ರೆ ಮೊದ್ಲು ಮನೆ ಕೆಲಸ ಮುಗಿಸ್ಕೊಂಡು ಹೊಲಕ್ ಬರೋದು, ಜೊತೆಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು ಅದೆಲ್ಲಾನು? ಹೋಗ್ತಾರೆ. ಇದಕ್ಕೆ ಈಗ ತಮ್ಮ ಒಂದು ಜಮೀನಿನಲ್ಲಿ ಇರ್ತಕ್ಕಂತ ಒಂದು ಮೇವು ಸಿಗುತ್ತೆ, ಜೊತೆಗೆ ನೀವು ಮಾರ್ಕೆಟ್ ಇಂದ ಫೀಡ್ ಅಂತ ಹೇಳ್ತೀವಲ್ಲ ಪ್ಯಾಕೆಟ್ ಫೀಡ್, ಆ ತರದೇನೋ ಕೊಡ್ತೀರಾ? ತರ್ತಾರೆ ನಮ್ಮ ಮನೆಯವ್ರು ಖುಷಿ ಇದೆ. ಹಾಲು ಉತ್ಪಾದನೆ ಸಂಘದಿಂದ ಕೊಡ್ತಾರೆ. ಇದರ ಒಂದು ಜೊತೆಗೆ ಈಗ ಮನೆಯಲ್ಲಿ ನಿಮ್ಮ ಅಡಿಗೆ ಮನೆಯ ಒಂದು ತರಕಾರಿಗಳ ಒಂದು ವೇಸ್ಟ್, ಆಮೇಲೆ ಮುಸ್ರಿ ಎಲ್ಲ ಮುಸ್ರಿಗೆ ಹಾಕ್ತೀವಿ. ಮುಸ್ರಿಗೆ ಹಾಕ್ತೀವಿ, ಆಕಳಿಗೆ ಹಾಕ್ತೀರಾ? ಕಾಯಿಲೆ ಕಸಾಲೆ ಬಂದ್ರೆ ಡಾಕ್ಟರ್ ಬರ್ತಾರಾ? ಬರ್ತಾರೆ. ಫೋನ್ ಮಾಡಿದ್ರೆ ಬರ್ತಾರಾ? ಕೊಮ್ನಾಳ್ ಡಾಕ್ಟರ್ ಬಂದು ಇಲ್ಲೇ ನೋಡ್ ಹೋಗ್ತಾರೆ. ನೋಡ್ ಹೋಗಿ ಔಷಧಿ ಕೊಡ್ತಾರೆ. ಔಷಧಿ ಆಸ್ಪತ್ರೆಯಿಂದ ಕೊಡ್ತಾರೆ ಇಲ್ಲ ಹೊರಗ್ ತಕೊಂತಾರೆ? ಅವರು ಕೊಡ್ತಾರೆ, ಹೊರಗಡೆ ಅವ್ರ ಹತ್ರ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಹೊರಗಡೆ ಬರೀತಾರೆ. ನೀವೇನಾದ್ರು ತರಬೇತಿ ಏನಾದ್ರು ತಗೊಂಡಿದೀರಮ್ಮ? ಇಲ್ಲೇ ನಮ್ಮ ಕೃಷಿ ಕಾಲೇಜು ಶಿವಮೊಗ್ಗ ನವಿಲೆ ಚನ್ಮುಂಬಪುರ, ಇಲ್ಲಿ ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ಬೇರೆ ಒಂದು ಬೇಕರಿ ಐಟಮ್ ಮಾಡೋದು, ಈ ತರ ಎಲ್ಲ ಹೇಳ್ಕೊಡ್ತಾರೆ ಮಹಿಳೆಯರಿಗೆ. ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ನೀವು ಆ ತರಬೇತಿಗೆ ಏನಾದ್ರು ಹೋಗಿದ್ದೀರಾ? ಇಲ್ಲ, ಇಲ್ಲ ಹೋಗಿಲ್ಲ. ಕೃಷಿಗೆ ಸಂಬಂಧಪಟ್ಟಿದ ಏನಾದ್ರು ತರಬೇತಿಗೆ ಬ್ಲಾಕಿಯಲ್ಲಿ ಬೇರೆ ಕಡೆ ಎಲ್ಲ ಹೋಗಿದ್ದೀರಾ? ಇಲ್ಲ, ಎಲ್ಲೂ ಹೋಗಿಲ್ಲ. ಎಲ್ಲೂ ಹೋಗಿಲ್ಲ, ಮನೆಯವರು ಹೋಗಿರ್ಬೇಕು. ನಮ್ಮನೆಯವರು ಹೋಗಿದ್ದಾರೆ. ಏನು ಅನಿಸ್ತದೆ ನಿಮಗೆ ಈಗ ಈ ಒಂದು ಅಡಿಕೆ ಇದರಲ್ಲಿ ಲಾಭ ಅಂದ್ರೆ ಖರ್ಚೆಲ್ಲ ಹೋಗಿ ಎಷ್ಟು ನಿಮಗೆ ಲಾಭ ಬರುತ್ತಮ್ಮ? ಅದೆಲ್ಲ ನಾವು ಕೇಳಲ್ಲ ಸರ್, ಎಲ್ಲಾರು ನಾವು ಅವರಿಗೆ ಗೊತ್ತು, ಅವರಿಗೆ ದೊಡ್ಡವರಿಗೆ. ಈಗ ಇಳುವರಿ ಎಷ್ಟು ವರ್ಷ ಆಯ್ತು ಕೊಡ್ತಾ ಇದೆ ಇದು? 2 ವರ್ಷ ಆಯ್ತು. 2 ವರ್ಷ ಆಯ್ತು. ನೀವು ಕಂಡ್ಕೊಂಡಿರೋ ಹಾಗೆ ಹೇಗೆ ಫಸಲು ಬರ್ತಾ ಇದೆ? ಇದೇ ಹೋದ ವರ್ಷ ಒಂದು 60 ಕ್ವಿಂಟಾಲ್ ಬಂದಿತ್ತು, ಈ ವರ್ಷದ ಎಷ್ಟು ಬಂದಿತ್ತು ಗೊತ್ತಿಲ್ಲ. ಚೆನ್ನಾಗಿ ಬಂದಿತ್ತ ಹೋದ ವರ್ಷ? ಹೋದ ವರ್ಷ ಮಳೆ ಸರಿ ಇಲ್ಲ, ಈ ವರ್ಷ ಬಂದಿಲ್ಲ ಸರಿ. ಈ ವರ್ಷದಿಂದ ಮಳೆ ಬಂದ್ರೆ ಮುಂದಿನ ವರ್ಷ ಬರ್ತದೆ. ಒಂದ್ ವರ್ಷ ಲಾಸ್, ಒಂದ್ ವರ್ಷ ಲಾಭ, ಒಂದ್ ವರ್ಷ ಲಾಸ್, ಒಂದ್ ವರ್ಷ ಲಾಭ ಆತರ. ಈಗ ಇದ್ರ ಜೊತೆಗೇನೆ ಮತ್ತೆ ಕುರಿ ಕೋಳಿ ಸಾಕಣೆ? ಕುರಿ ಕೋಳಿ ಸಾಕಿಲ್ಲ. ಮತ್ತೆ ಈಗ ಹಿತ್ತಲಲ್ಲಿ ತರಕಾರಿ ಬೆಳೆಯೋದು? ನಮಗೆ ಹಿತ್ತಲೇ ಇಲ್ಲ, ಎಲ್ಲ ಮನೆನೆ. ಜಮೀನಲ್ಲಾದ್ರೂ ಬದುಗಳಲ್ಲಿ ತರಕಾರಿ ಅದು ಹಾಕ್ಬೋದಾಗಿತ್ತಲ್ಲ? ತರಕಾರಿ ಹಾಕಕ್ಕೆ ಆಕಳೆಲ್ಲ ಮೇಯ್ತಾವಲ್ಲ ಅಂತ ಹಾಕಿಲ್ಲ. ಅವಾಗೆಲ್ಲ ಶೇಂಗಾ ಅದೆಲ್ಲ ಹಾಕಿದೀವಿ. ಇದು ಹೊಂಡ ಎಲ್ಲ ತಗ್ಸಿದೀವಿ ನಾವು. ಮೇಲ್ ಕೃಷಿ ಇಲಾಖೆ ಬಂದಿದ್ರು, ಇಲ್ಲಿ ಒಂದ್ ಫಂಕ್ಷನ್ ಮಾಡಿದ್ರು ನಮ್ಮ ಹೊಲದಲ್ಲಿ ಮಾಡಿದಾರೆ. ಹೊಂಡ ಎಲ್ಲ ತಗ್ಸಿದೀವಿ ನಾವು, ಇದೇ ಮುಚ್ಚಿಲ್ಲ ಇನ್ನು. ಅಲ್ಲಿ ನೀರ್ ಆಯ್ತಾ ಇಲ್ಲ? ಇಲ್ಲ, ನೀರಿಲ್ಲ. ಹಾವು ಅಂದ್ರೆ ಹಾವು ಇತ್ತ, ಅದಕ್ಕೇನು ತೆಗದ್ಬಿಟ್ಟು ನಾವೆಲ್ಲ ಹಾಕಿದೀರಾ? ಮುಚ್ಚಿಲ್ಲ, ಇದು ತಾರ್ಪಲ್ ಪಾಡ್ ತೆಗೆದ್ಬಿಟ್ಟಿದೀವಿ. ನೀರ್ ತೆಗ್ದಿದೀವಿ. ನೀರ್ ತೆಗ್ದಿದೀರಾ? ಅಲ್ಲ, ಯಾಕಂತಂದ್ರೆ ಕೃಷಿ ಹೊಂಡ ಇದ್ರೆ ಅದ್ರಲ್ಲಿ ಮೀನ್ ಸಾಕಣೆ ಕೂಡ ಮಾಡ್ತಾರಮ್ಮ, ಅದಕ್ಕೆ ಹೇಳ್ತಾ ಇದೀನಿ. ಅದೇ ಮೀನ್ ಸಾಕಕ್ಕೆ ಹಾವು ಕಪ್ಪೆ ಎಲ್ಲ ತಿನ್ಬಿಡ್ತಾವಂತ. ಕೊನೆಯದಾಗಿ ಏನ್ ಅನ್ಸ್ತದಮ್ಮ ಅಂದ್ರೆ ನಿಮಗಿದು ಗಂಡನ ಮನೆಗೆ ಬಂದಾದ್ಮೇಲೆ ಕೃಷಿ ಹೊಸದ ಅನ್ಸ್ತದ ಅಥವಾ ನೀವು ಮೊದ್ಲು ನಿಮ್ಗೆ ಗೊತ್ತಿತ್ತ ನಿಮ್ಗೆ? ಇಲ್ಲ, ಇಲ್ಲೇ ಬಂದ್ ಮಾಡಿದ್ನ ತೋಟ. ಅದೆಲ್ಲ ಮನೆಯಲ್ಲಿ ಮಾಡ್ಲಿಲ್ಲ, ನೀವು ಮುಟ್ಲಿಲ್ಲ ಮಾಡ್ಲಿಲ್ಲ ಮನೆಯಲ್ಲಿ. ಎಲ್ಲಿ ತನಕ ಓದಿದ್ರಿ? ನಾವೊಂದ್ 5ನೇ ಕ್ಲಾಸ್ ನಾವೇನ್ ಜಾಸ್ತಿ ಓದಿಲ್ಲ. ಯಾಕೆ ಯಾಕೆ ಜಾಸ್ತಿ ಅಂತಂದ್ರೆ ಮನೆಯಲ್ಲಿ ಬೇಡ ಅಂತಂದ್ರ? ಅಲ್ಲ, ನಾವೇ ಹೋಗ್ಲಿಲ್ಲ, ವಿದ್ಯೆ ಹತ್ಲಿಲ್ಲ, ಹೋಗ್ಲಿಲ್ಲ. 5ನೇ ಕ್ಲಾಸ್ ಅಷ್ಟೇ ಓದಿದ್ದು. 5ನೇ ಕ್ಲಾಸ್ ಓದಿ ಬಿಟ್ಬಿಟ್ಟಿದೀರ. ಏನ್ ಅನಿಸ್ತದೆ ಈಗ ಈ ಒಂದು ಕೃಷಿ ಜೀವನ, ನೆಮ್ಮದಿ ಅನಿಸ್ತದ? ಬೆಳೆ ಸಂಪಾಗಿ ಬಂದ್ರೆ ನೆಮ್ಮದಿ, ಸಂಪಾಗಿ ಬರ್ಲಿಲ್ಲ ಅಂತಂದ್ರೆ ನೆಮ್ಮದಿ ಇಲ್ಲ. ಬೆಳೆ ಸಂಪಾಗಿ ಬಂದು ರೇಟು ಸಂಪಾಗಿ ಇರ್ಬೇಕು, ಅವಾಗ ತಾನೇ ಸ್ವಲ್ಪ ರೈತ ನಗ್ತಾನೆ. ಇಲ್ಲ ಅಂತಂದ್ರೆ ಬಿಡ್ರಿ, ಕೃಷಿಯಲ್ಲಿ ಏನು ಇಲ್ಲ. ಹೋದ ವರ್ಷ ಮಳೆ ಇದ್ದಿದ್ದಿಲ್ಲ, ಬೆಳೆ ಏನು ಬರ್ಲಿಲ್ಲ. ಈ ವರ್ಷ ಸ್ವಲ್ಪ ಮಳೆ ಬಂದೈತೆ. ಇದುವರೆಗೆ ತಾವು ತಮ್ಮ ಒಂದು ಕೃಷಿ ಅನುಭವ ಜೊತೆಗೆ ಒಂದು ಮನೆಯ ಒಂದು ಕೆಲಸ ಜೊತೆಗೆ ಕೃಷಿ ಅನುಭವ ಕುರಿತು ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಾವು ಮಾಹಿತಿ ನೀಡಿದೀರಾ. ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೆ ಶಿವಮೊಗ್ಗ ಜಿಲ್ಲೆಯ ಕುಂಚನಹಳ್ಳಿ ಗ್ರಾಮದ ರೈತ ಮಹಿಳೆಯಾದ ಶ್ರೀಮತಿ ಚಂದ್ರಿಬಾಯಿಯವರೊಂದಿಗೆ ಅವರ ಕೃಷಿ ಅನುಭವಗಳ ಕುರಿತು ಸಂದರ್ಶನವನ್ನು ಡಾ ಎಸ್ಎಂ ಸುಧಾಕರ್ ಮಾಡಿದ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳೆ ಎಲ್ರು ಬಗ್ಗುಟ್ಟು, ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳೆ, ಬೇಗ ಮದ್ವಿ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ